ಕಣ್ಣು ಚುಮಿಕಿ ಮಲ್ಲೆ ನನ್ನ ಉತ್ತಿಕ್ಕಿ ಬೆಂಡಿ ರಂಗು ದಂಡನಿ ಕೇಸಿ ಎಂಡ ಕಾರಿಸಿ ತೀಸಿ ಬಂಕ ನಡುಮುಕ್ಕು ನಡುಮುಕ್ಕು ಚುಟುಕೋವೆ ಚುಟುಕೋವೆ ಸುಟ್ಟ ಮುಗ ಚಿಕ್ಕಿಸ ಬಿಲಿ ಹಾಲಿ ಹಾಲಿ ಏ ಹಾಲಿ ಹಾಲಿ ಹಾಲಿ ಬಿ ಹಾಲಿ ಹಾಲಿ ಏ ಹಾಲಿ ಹಾಲಿ ಹಾಲಿ ಬಿ ಹಾಲಿ ಏ ಹಾಲಿ ಹಾಲಿ ಹಾಲಿ ಬಿ ಹಾಲಿ ಹಾಲಿ ಏ ಹಾಲಿ ಹಾಲಿ ಹಾಲಿ ಬಿ ಏ ಪುಚ್ಚಕಾಯ ಪುಚ್ಚಕಾಯ ಪೆದವಿ ದೀಪಿ ನೀ ಕಿಚ್ಚುಕೋನ ಇಚ್ಚುಕೋನ ನೂ ಮೆಚ್ಚುಕೊನ್ನ ಮೆಚ್ಚುಕೊನ್ನ ಸೋಕುಳಿಚ್ಚಿ ನೀ ಗುಂಡೆ ಕುಚ್ಚಿ ಕುಚ್ಚುಕೋನ ಕಣ್ಣ ಚುಟಿಕಿ ಮಲ್ಲೆ ನಿನ್ನು ಗುತ್ತಿಕ್ಕಿ ಪಿಂಡಿ ರಂಗು ದಂಡಾದಿ ಕೇಸಿ ಎಂಡ ಕಾರಿಸಿ ತೀಸಿ ಒಂಕ ನಾಡು ಮುಕ್ಕು ನಾಡು ಮುಕ್ಕು ಚುಟ್ಟುಕೋದ ಚುಟ್ಟುಕೋದ ಸೊಟ್ಟ ಪುಕ್ಕ ಚಿಟ್ಟಿ ಸಾಬಿಲಿ ಚುಟ್ಟುಕೋದ ಸೊಟ್ಟ ಬುಕ್ಕ ಚಿಟ್ಟಿ ಸಾಕಿ ಹಾಲಿ ಹಾಲಿ ಏ ಹಾಲಿ ಹಾಲಿ